ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಈಗ ಕೇಳಿ ಹೋಮಿಯೋಪತಿ ಕೃಷಿ ಪದ್ಧತಿಯಲ್ಲಿ ಕೃಷಿಗೆ ಯಾವ ರೀತಿಯ ಔಷಧಗಳನ್ನು ಬಳಸಬೇಕು, ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹೋಮಿಯೋ ಕೃಷಿ ಅನ್ನುವಂತಹ ಒಂದು ಪದ್ದತಿಯನ್ನ ಅನುಸರಿಸುವಂತಹ ಒಂದು ಸಂದರ್ಭದೊಳಗೆ ಕೃಷಿಗೆ ಯಾವ ರೀತಿಯಾದಂತಹ ಔಷಧಗಳನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಜ್ಞಾನ ಬಹಳ ಅವಶ್ಯ. ಇಂಥ ಒಂದು ಜ್ಞಾನದಿಂದ ನಮ್ಮ ರೈತರು ತಮ್ಮ ಕೃಷಿ ಕಾರ್ಯಗಳನ್ನು ಸುಲಲಿತವಾಗಿ ಸುಗಮವಾಗಿ ಮಾಡಿಕೊಂಡು ಹೋಗಬಹುದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೃಷಿಯ ಚಟುವಟಿಕೆಗಳಲ್ಲಿ ಯಾವ ರೀತಿಯಾದಂತಹ ಔಷಧಗಳನ್ನು ಬಳಸಲಾಗ್ತದೆ, ಎಷ್ಟು ಪ್ರಮಾಣದೊಳಗೆ ಬಳಸಲಾಗ್ತದೆ, ಯಾವಾಗ ಯಾವಾಗ ಬಳಸಲಾಗ್ತದೆ, ಇಂಥ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಈಗ ನಾವು ರಾಸಾಯನಿಕ ಕೃಷಿಯನ್ನು ನೋಡಿದೇವೆ ಅಂತಂದ್ರೆ ಸಾಕಷ್ಟು ಔಷಧಗಳು ಇವತ್ತು ನಮಗೆ ಗೊತ್ತದ. ರಾಸಾಯನಿಕ ಗೊಬ್ಬರಗಳನ್ನ ಹಿಡ್ಕೊಂಡೆ ಅನೇಕ ಕೀಟಗಳಿರಬಹುದು, ರೋಗಗಳಿರಬಹುದು, ಆಮೇಲೆ ಅನೇಕ ಸಮಸ್ಯೆಗಳಿರಬಹುದು, ಸಸ್ಯ ಶಾರೀರಿಕ ಸಮಸ್ಯೆಗಳಿರಬಹುದು. ಅದರ ನಂತರ ನಮಗೆ ಇಳುವರಿ ಹೆಚ್ಚು ಮಾಡುವಂತಹ ಒಂದು ಸಂದರ್ಭದೊಳಗೆ ಹಣ್ಣಿನ ಸೈಜ್ ಹೆಚ್ಚು ಮಾಡುವಂತಹದ್ದಿರಬಹುದು, ಕಾಳಿನ ಸೈಜ್ ಹೆಚ್ಚು ಮಾಡುವಂತಹದ್ದಿರಬಹುದು, ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಔಷಧಗಳು, ಹಿಂಗ ಸಾಕಷ್ಟು ಔಷಧಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಹೋಮಿಯೋ ಕೃಷಿಯೊಳಗೆ ಸಹಿತ ನಾವು ಮಾಡುವಂತಹ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಔಷಧಗಳು ಯಾವಾಗ ಯಾವಾಗ ನಮ್ಮ ರೈತರು ಬಳಸಬಹುದು, ಯಾವ್ಯಾವ ಸಮಸ್ಯೆಗಳಿಗೆ ಅಥವಾ ಯಾವ್ಯಾವ ಚಟುವಟಿಕೆಗಳಿಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಬಹಳ ಅವಶ್ಯ ಇರುವಂತದ್ದು. ಅಂತ ಒಂದು ಮಾಹಿತಿಯನ್ನ ತಾವು ಇವತ್ತಿನ ದಿವಸ ನಮ್ಮ ರೈತರಿಗೆ ಮಾಡಿಕೊಟ್ರೆ ಯಾವ ರೀತಿ ಹೋಮಿಯೋ ಕೃಷಿ ಅಂತಂದ್ಕೊಳ್ಳೆ ಹೊಸ ಪದ್ಧತಿ ಇದು ತಾವು ಹೇಳುವಂತದ್ದು. ಹೋಮಿಯೋಪತಿ ಔಷಧಗಳನ್ನ ಈ ಕೃಷಿಯೊಳಗೆ ಸಸ್ಯಗಳ ಮೇಲೆ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತಂದಾಗ ಇದು ಹೆಂಗ್ ಮಾಡೋದಕ್ಕೆ ಸಾಧ್ಯದ, ಹೆಂಗ್ ಮಾಡಬಹುದು? ಯಾಕಂತಂದ್ರೆ ಹೋಮಿಯೋಪತಿ ಔಷಧ ಅಂತಂದ್ಕೊಳ್ಳೆ ನಾವು ನೋಡ್ತಾ ಇದ್ದೀವಿ ಸಣ್ಣ ಬಿಳಿ ಗುಳಿಗೆಗಳು ಬರ್ತಾವ ದುಂಡನು, ಅವುಗಳನ್ನ ಏನು ಒಂದು ನಮ್ಮ ಜನರಲ್ಲಿ ಒಂದು ಕಲ್ಪನೆ ಅದ ಅಂತಂದ್ರ ಅವು ಸಕ್ರಿ ಗುಳಿಗೆಗಳು ಇರ್ತಾವ, ಅದ್ರ ಮ್ಯಾಲ ಎಲ್ಲಾ ಗುಳಿಗೆಗಳು ಸೇಮ್ ಇರ್ತಾವಲ್ಲ, ಸೇಮ್ ಔಷಧ ಹ್ಯಾಂಗ್ ಕೊಡಕ್ ಸಾಧ್ಯ ಅನ್ನುವಂತ ಒಂದು ಭಾವನೆ ಇದ್ದೇ ಇರ್ತದ. ಆದ್ರೆ ಅದ್ರೊಳಗೆ ಏನ್ ಮದರ್ ಟಿಂಕ್ಚರ್ ಅನ್ನುವಂಥದ್ದು ಏನಿರ್ತದ ಅದು ವ್ಯತ್ಯಾಸ ಆಗಿರ್ತದ. ಅದ್ರೊಳಗೆ ಕೊಡುವಂತಹ ಒಂದು ಆಕ್ಟಿವ್ ಇನ್ಗ್ರೀಡಿಯೆಂಟ್ ಏನಿರ್ತದ ಅದು ಬೇರೆ ಇರ್ತದ. ಹಂಗಾಗಿ ಸಾಕಷ್ಟು ಔಷಧಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೃಷಿ ಒಳಗೂ ಕೂಡ ಅದ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಹಂಗಾಗಿ ಈ ಕೃಷಿ ಒಳಗೆ ಸಂಪೂರ್ಣವಾಗಿ ಕೃಷಿ ಒಳಗೆ ಒಂದು ಉತ್ಪನ್ನ ತಯಾರಾಗಿ ಅದು ಮಾರ್ಕೆಟ್ಗೆ ಹೋಗುವ ತನಕನು ಏನೇನು ಚಟುವಟಿಕೆಗಳು ಬರ್ತಾವ ಮತ್ತ ಏನೇನು ಸಮಸ್ಯೆಗಳು ಬರ್ತಾವ ಅವುಗಳನ್ನ ಅಡ್ರೆಸ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ಔಷಧಗಳು ಸಾಮಾನ್ಯವಾಗಿ ಯಾವ ಔಷಧಗಳನ್ನು ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿಕೊಳ್ಳಿ. ಖಂಡಿತ ಸರ್. ಮೊದಲನೇದಾಗಿ ಕೃಷಿ ಅಂದ ತಕ್ಷಣ ಸಾಕಷ್ಟು ಸಮಸ್ಯೆಗಳಿದ್ದೇ ಇರ್ತಾವು. ಅದರಲ್ಲಿ ಈಗ ನಾವು ಹೋಮಿಯೋಪತಿ ಮೆಡಿಸಿನ್ ಅನ್ನ ಕೃಷಿಯಲ್ಲಿ ನಾವು ಹಲವಾರು ವಿಧಾನಗಳಲ್ಲಿ ಬಳಸ್ತೀವಿ. ಇವತ್ತು ಡ್ರೈ ಲ್ಯಾಂಡ್ ಆಗಿರ್ಬೋದು, ವೆಟ್ ಲ್ಯಾಂಡ್ ಆಗಿರ್ಬೋದು, ಆಮೇಲೆ ಲ್ಯಾಂಡ್ ಪ್ರಿಪರೇಷನ್ ಆಗಿರ್ಬೋದು, ಆಮೇಲೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಆಗಿರ್ಬೋದು, ಈ ತರದ ಎಲ್ಲ. ಆಮೇಲೆ ಈಗ ಅಗಿಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅವಾಗ ವಾತಾವರಣ ಬದಲಾವಣೆ ಆಗಿ ಅಲ್ಲಿ ಜಲ್ದಿ ಸೆಟ್ ಆಗುದಿಲ್ಲ, ಅಲ್ಲಿ ಸುದಕ್ಕೆ ಬಳಸಲಿಕ್ಕೆ ಔಷಧಿಗಳದಾವ. ಈ ಮೊದಲನೇದಾಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ತೀವಿ, ನೇಗ್ಲಿ ಹೊಡಿತೀವಿ ಬೇಸಿಗೆ ಟೈಮಲ್ಲಿ. ನೇಗ್ಲಿ ಹೊಡಿ ಸಂದರ್ಭದಲ್ಲಿನೂ ಕೂಡ ಅದಕ್ಕೂ ಒಂದು ಹೋಮಿಯೋ ಮೆಡಿಸಿನ್ ಇದೆ. ಆ ಮೆಡಿಸಿನ್ ನಾವು ನೇಗ್ಲಿ ಹೊಡಿಬೇಕಾದ್ರೆ ಏನಿಲ್ಲ, ಒಂದು ಟ್ಯಾಂಕ್ ಟ್ರಾಕ್ಟರಲ್ಲಿ ಇಟ್ಕೊಂಡು ಡ್ರಾಪ್ ಬಿಟ್ಕೋತ ಹೋಗ್ಬಿಡುದು ಬರೇ. ಅದರಿಂದ ಅದು ಏನಾಗ್ತದೆ, ಅದು ಮೆಡಿಸಿನ್ ಭೂಮಿಯಲ್ಲಿರ್ತಕ್ಕಂತ ಒಂದು ಫಲವತ್ತತೆ ಹೆಚ್ಚು ಮಾಡೋದಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿಗೆ ಪೂರಕವಾಗಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಬಹಳ ಸಹಾಯಕಾರಿ ಆಗ್ತೈತಿ. ಇದಾದ ನಂತರ ನೆಕ್ಸ್ಟ್ ರೇನಿ ಸೀಸನ್ ಬರೋಟ್ಗೆ ಇವರು ಹರಗ್ತಾರೆ ಹರಿಗೆಲ್ಲ ಲ್ಯಾಂಡ್ ಡೆವಲಪ್ ಮಾಡಿಂದ. ಇದರಲ್ಲಿ ಡ್ರೈ ಲ್ಯಾಂಡ್ ಆಗಿತ್ತಂದ್ರೆ ನಾವು ಅದಕ್ಕೆ ಬೀಜೋಪಚಾರ, ಡೈರೆಕ್ಟ್ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ತೀವಿ. ಅದೇ ವೆಟ್ ಲ್ಯಾಂಡ್ ಆಗಿತ್ತು, ನಾವೇನೇ ಪ್ಲಾಂಟೇಶನ್ ಮಾಡಬೇಕಾಗಿತ್ತು ಅಂತ ತಂದಾಗ ಲ್ಯಾಂಡ್ ವೆಟ್ ಮಾಡ್ತಾರೆ ಸ್ಟಾರ್ಟಿಂಗ್. ಇವನ್ ಕಬ್ಬು ಹಾಕೋದಾಗಿರ್ಬೋದು, ಬೇರೆ ಬೆಳೆಗಳಾಗಿರ್ಬೋದು, ಸಸಿ ಹಚ್ಚಲಿಕ್ಕೆ. ಅದು ಅವಾಗ ಏನ್ ಮಾಡ್ತೀವಿ, ಮೊದಲೇ ನಾವು ನೀರು ಅದು ಮೆಡಿಸಿನ್ ಮಿಕ್ಸ್ ಮಾಡಿ ನಾವು ನೀರು ಬಿಡುವುದರಿಂದ ಆ ಮಣ್ಣಲ್ಲಿರೂ ಕೂಡ ಒಂದು ವಾತಾವರಣ ಸೃಷ್ಟಿ ಆಗ್ತೈತಿ. ಅವಾಗ ನಾವು ಬೆಳೆಗಳು ಹಚ್ಚಿದಾಗ ಅಲ್ಲಿ ವಾತಾವರಣಕ್ಕೆ ಜಲ್ದಿ ಸೆಟ್ ಆಗ್ಬಿಡ್ತೈತಿ. ಇದು ವೆಟ್ ಲ್ಯಾಂಡ್ ಅಲ್ಲಿ ಈ ತರ ಇದೆ. ಆಮೇಲೆ ಇದು ಮೆಡಿಸಿನ್ ಯಾವ ತರ ಬರ್ತದಂದ್ರೆ ಎಲ್ಲದಕ್ಕೂ ಕಾಮನ್ ಆಗಿರುವುದಿಲ್ಲ. ಇದರಲ್ಲಿ ಕಾಮನ್ ಆಗಿರೋದು ಅಂತಂದ್ರೆ ಒಂದು ಬೀಜೋಪಚಾರ ಒಂದು ಕಾಮನ್ ಆಗಿ ಬರ್ತೈತಿ ಎಲ್ಲ ಬೆಳೆಗಳಿಗೆ. ಉಳಿದಿರೋದು ಇದು ಲ್ಯಾಂಡ್ ಪ್ರಿಪರೇಷನ್ ಆಗಿರ್ಬೋದು, ಆಮೇಲೆ ಜನರಿಕ್ ಮೆಡಿಸಿನ್ಸ್ ಅಂದ್ರೆ ಜನರಲ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡುವಂತದ್ದು. ಅದಾದ ನಂತರ ನಮಗೆ ಈಗ ಪರ್ಟಿಕ್ಯುಲರ್ ಕ್ರಾಪ್, ಈಗ ನಾವು ವೆಟ್ ಲ್ಯಾಂಡ್ ತೋಟಗಾರಿಕೆ ಬೆಳೆ ಆಗಿದ್ರೆ ಕಬ್ಬಿಗೆ ಬೇರೆ ಮೆಡಿಸಿನ್ ಬರ್ತೈತಿ. ಆಮೇಲೆ ಬೇರೆ ನೀವು ಪ್ಲಾಂಟ್ಸ್ ಫ್ರೂಟ್ಸ್ ಕ್ರಾಪ್ ಹಾಕಿದ್ರೆ ಈಗ ಸೀತಾಫಲ, ಪೇರು, ಚಿಕ್ಕು ಈ ತರದ ಹಣ್ಣಿನ ಮಾವು ಹಣ್ಣಿನ ರೋಳ್ ಹಾಕ್ತೇವಂದ್ರೆ ಎಲ್ಲದಕ್ಕೂ ಅದು ಕಾಮನ್ ಬರುದಿಲ್ಲ. ರಾಸಾಯನಿಕದೊಳಗೆ ಕಾಮನ್ ಮೆಡಿಸಿನ್ಸ್ ಯೂಸ್, ಕೆಲವೊಂದು ಸ್ಪೆಸಿಫಿಕ್ ಇರ್ತಾವ. ಹೋಮಿಯೋದೊಳಗೆ ಮಾತ್ರ ಸ್ಪೆಸಿಫಿಕ್, ಯಾವ ಪ್ಲಾಂಟ್ ಅಂದಿರ್ತೀವಿ ಅದು ಅದಕ್ಕೆ ಬಳಸಬೇಕು. ಅದನ್ನ ಈಸದ ನಾವು ಅದು ಶುಗರ್ ಕೇನಿಗೆ ನಾವು ಯೂಸ್ ಮಾಡತಂತ ಮೆಡಿಸಿನ್ ವೈದ ನಾವು ನಿಂಬಿಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಿಂಬಿಗೆ ತೊಗೊಂಡ್ಕೇಸ ನಾವು ಶುಗರ್ ಕೇನಿಗೆ ಯೂಸ್ ಮಾಡ್ತೇವೆ ನಾನು. ಅದ್ರ ಪರ್ಟಿಕ್ಯುಲರ್ ಅದೇ ಕ್ರಾಪ್ಗೆ ನಾವು ಬಳಸಬೇಕು. ಆಮೇಲೆ ಈ ಮೆಡಿಸಿನ್ ಅಲ್ಲಿ ಸ್ವಲ್ಪ ಎಕ್ಸ್ಪೈರಿ ಡೇಟು ಇರಂಗಿಲ್ಲ. ಆಮೇಲೆ ಇದ್ರದ್ದು ಒಂದೇನು ಬೆನಿಫಿಟ್ಸ್, ಜಾಸ್ತಿ ಬೆನಿಫಿಟ್ಸ್ ಅಂತಂದ್ರೆ ರೈತರಲ್ಲಿ ಒಂದು ಕಾಸ್ಟ್ ಕಡಿಮೆ, ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಅಡ್ಡ ಪರಿಣಾಮಗಳಿಲ್ಲ. ಆಮೇಲೆ ಇದರಿಂದ ಉಲ್ಟ ಆರೋಗ್ಯಕ್ಕೂ ಬಹಳ ಲಾಭ ಐತಿ. ಇದರಿಂದ ಸಾಕಷ್ಟು ನಾವು ಎರಡ್ ಮೂರ್ನಾಲ್ಕು ವರ್ಷದಿಂದ ಪ್ರಯೋಗ ಮಾಡ್ತಾ ಇದೀವಿ. ಹೋಮಿಯೋ ಬಳಸಿದ ಜೋಳ ಉಂಡ ನೋಡಿದೀವಿ, ಅದು ಟೇಸ್ಟೇ ಬೇರೆ ಬರ್ತೈತಿ. ಈ ರಾಸಾಯನಿಕ ಬೆಳೆಸಿದ ಟೇಸ್ಟೇ ಬೇರೆ ಬರ್ತೈತಿ. ಆಮೇಲೆ ಹಣ್ಣುಗಳು ನೋಡ್ರಿ, ಈ ಹೋಮಿಯೋ ಬೆಳೆಸಿ ಬೆಳೆದಿದ್ದ ಹಣ್ಣುಗಳು ಲೈಫ್ ಸ್ಪ್ಯಾನ್ ಜಾಸ್ತಿ ಐತದ, ಇದು ರಾಸಾಯನಿಕ ಬೇಗನೆ ಹಾಳಾಗ್ಬಿಡ್ತೈತಿ. ಇದನ್ನೆಲ್ಲ ನಾವು ಗಮನಿಸಿದೀವಿ, ಅಥವಾ ಪ್ಲಾಂಟ್ ಹೆಂಗ್ ಗ್ರೋತ್ ಆಗ್ತೈತಿ ಅದನ್ನೆಲ್ಲ ಗಮನಿಸಿ ಆ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ರೈತರಿಗೆ ಯಾವ್ಯಾವ ವಿಧಾನದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು. ಆಮೇಲೆ ಇದರಲ್ಲಿ ಮೂಲತಃ ನಾವು ಏನ್ ಮಾಡ್ತೀವಿ, ಇದರಲ್ಲಿ ಒಂದು ಚಾಲೆಂಜಸ್ ರೈತರನ್ನು ಏನು ಸಮಸ್ಯೆ ಫೇಸ್ ಮಾಡ್ತಾರೆ, ಕೆಲವೊಂದು ಕೆಮಿಕಲ್ ಬಳಸ್ತಿರ್ತಾರ, ಹೋಮಿಯೋನು ಬಳಸ್ತಿರ್ತಾರೆ. ಕೆಮಿಕಲ್ ಬಳಸಿದಾಗ ಹೋಮಿಯೋಪತಿ ವರ್ಕ್ ಮಾಡಲ್ಲ. ಅಟ್ಲೀಸ್ಟ್ ಅದಕ್ಕೆ ಇದಕ್ಕೆ ಒಂದು 15 ಡೇಸ್ ಗ್ಯಾಪ್ ಇರಬೇಕು ಅಂದ್ರೆ ಬಳಸಬಹುದು. ಈಗ ಇಮಿಡಿಯೇಟ್ಲಿ ರೈತರು ಏನ್ ಮಾಡ್ತಾರೆ, ಕೆಲವೊಂದು ಕೆಮಿಕಲ್ ಬಳಸಿರ್ತಾರೆ, ಆ ಕ್ಯಾನ್ ತೊಳೆದಿರದಲ್ಲ. ಹಂಗ ಅದ್ರಾಗ ನಾವು ಹೋಮಿಯೋಪತಿ ಹಾಕಿ ಬಳಸ್ತೀವಿ ಅಂತಂದ್ರೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ ಕೆಲಸನೇ ಮಾಡಲ್ಲ. ಅದು ಬಿಸಿನೀರಿನಲ್ಲಿ ತೊಳೆದು ಸೋಪ್ ವಾಟರ್ಲ್ಲಿ ತೊಳೆದು ಡ್ರೈ ಮಾಡಿ ಒಣಗಿಸಿ ಈ ಮೆಡಿಸಿನ್ ಹಾಕಿ ಸ್ಪ್ರೇ ಮಾಡಬೇಕು. ಹಿಂಗ್ ಮಾಡಿದಾಗ ಮಾತ್ರ ಅದು 100% ರಿಸಲ್ಟ್ ಕೊಡ್ತೈತಿ. ಅದರ್ವೈಸ್ ಅವರು ಕೆಮಿಕಲ್ದ ಹಾಕಿದ್ರೆ ಇದು ಮೆಡಿಸಿನ್ ರಿಸಲ್ಟೇ ಕೊಡುದಿಲ್ಲ. ಇದನ್ನೆಲ್ಲ ನಾವು ರೈತರಿಗೆ ಮನವರಿಕೆ ಮಾಡಿ ಫಸ್ಟ್ ಟೈಮ್ ಹೇಳಿ ಈ ತರ ಮಾಡಿದ್ರೆ ಇದು ಮೆಡಿಸಿನ್ ವರ್ಕೌಟ್ ಆಗ್ತದ ಅಂತ ಹೇಳಿ, ಹಂಗಾಗಿ ಆ ನಿಟ್ಟಿನಲ್ಲಿ ಅವ್ರಿಗೆ ಗೈಡ್ ಮಾಡ್ಕೋತ ಬಂದೀವಿ. ಇದೇ ರೀತಿ ಡ್ರೈ ಲ್ಯಾಂಡ್ ಅಲ್ಲಿ ಏನಾಗ್ತದೆ, ಬೀಜೋಪಚಾರ ಬರ್ತೈತಿ. ಬೀಜೋಪಚಾರ ಆಗಿಂದ ಫ್ಲವರಿಂಗ್ ಸ್ಟೇಜ್ ಬಂತಂದ್ರೆ ಅದಕ್ಕೆ ಫ್ಲವರ್ ಡ್ರಾಪ್ ಆಗ್ತಿರ್ತೈತಿ. ಈ ಅಂದ್ರೆ ವಾತಾವರಣ ಚೇಂಜಸ್ ಏರುಪೇರ್ ಆಗುದ್ರಿಂದ ಅದಕ್ಕೂ ಕೂಡ ಮೆಡಿಸಿನ್ಸ್ ಇರ್ತೈತಿ. ಆಮೇಲೆ ಈ ಕಾಯಿ ಸಣ್ಣದಿದ್ದಾಗ ಕಾಯಿ ಸೈಜ್ ಬರ್ಲಿಕ್ಕೆ ಆ ಸಂದರ್ಭದಲ್ಲಿ ಮೆಡಿಸಿನ್ ಇರ್ತೈತಿ. ಆಮೇಲೆ ಇದನ್ನ ನಾವು ಯಾವಾಗ ನಿರ್ಧಾರ ಮಾಡಬೇಕು ಅಂದ್ರೆ, ಈಗ ನೀವು ಸಾಮಾನ್ಯವಾಗಿ ಈಗ ತಾವು ಹೇಳಿದ್ರಲ್ಲ ಅವು ಸಾಮಾನ್ಯವಾದಂತಹ ಔಷಧಗಳು ಯಾವ ಇರ್ತಾವ ಅಂತೇಳಿ, ಈಗ ಲ್ಯಾಂಡ್ ಪ್ರಿಪರೇಷನ್ ಒಂದು ಔಷಧ ಇರ್ತದ ಅಂತ ಹೇಳಿದ್ರಿ, ಅಲ್ಲಿ ಯಾವ್ದು ಔಷಧವನ್ನು ಬಳಸಬೇಕಾಗ್ತದ? ಈಗ ಲ್ಯಾಂಡ್ ಪ್ರಿಪರೇಷನ್ ಅಲ್ಲಿ ಹಲವಾರು ಔಷಧಗಳು ಬರ್ತಾವ ಸರ್. ಅದರಲ್ಲಿ ನಾವು ಲ್ಯಾಂಡ್ ಸೂಕ್ಷ್ಮಾಣುಜೀವಿಗಳ ಯಾವ ರೀತಿ ಅದು ಡೆವಲಪ್ ಆಗಬೇಕು ಅದಕ್ಕೆ ಬೇಕಾಗಿದ್ದು ನಾವೇನ್ ಮಾಡ್ತೀವಿ, ಕ್ಯಾಲೆಂಡರ್ ಎಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನಿತರ ಸೈಲೇಷಿಯಾ ಯೂಸ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಪೂರಕವಾದಂತಹ ಕೆಲವೊಂದು ಮೆಡಿಸಿನ್ಸ್ ಅವ. ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಫ್ಲವರಿಂಗ್ ಟೈಮಲ್ಲಿ ಆಮೇಲೆ ಇದು ನಿರ್ಧಾರ ಹೆಂಗ್ ಮಾಡಬೇಕು ನಾವು ಅಂತ ತಂದಾಗ, ಈಗ ನಾವೆಲ್ಲ ಏನ್ ಮಾಡ್ತೀವಿ, ನಮಗೆ ಸಮಸ್ಯೆ ಬಂದಾಗ ನಾವು ಆ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಹೋಗ್ತೀವಿ. ಬಟ್ ಸಮಸ್ಯೆ ಬರೋಕ್ಕಿಂತ ಮುಂಚೆನೆ ಆ ಸಮಸ್ಯೆ ಬರಲಾರ್ದಂಗ ಪ್ರಿಕಾಷನ್ಸ್ ತೋಳಿಕ್ಕೆ ಮೆಡಿಸಿನ್ ಅಡ್ವಾನ್ಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಆಗಿದೆ ಸರ್ ರೈತರಿಗೆ. ಅಂತ ಔಷಧಗಳು ಯಾವ ಅಂತೀರಿ? ಮುಂಜಾಗ್ರತೆಯಾಗಿ ಬಳಸಕ್ಕಂತ ಈಗ ನೋಡ್ರಿ, ನಮ್ಮಲ್ಲಿ ದ್ರಾಕ್ಷಿಗೆ ಆಮೇಲೆ ದಾಳಿಂಬ್ರೆಗೆಲ್ಲ ನಾವೇನ್ ಮಾಡ್ತೀವಿ, ಸ್ಟೆಮ್ ಬೋರ್ ಬರ್ತದಲ್ಲ ಕಾಂಡಕೊರಕ, ಅದಕ್ಕೆ ಏನ್ ಮಾಡ್ತೀವಿ, ಕಾಂಡಕೊರಕ ಬರ್ಲಿ ಬರದೇ ಇರ್ಲಿ ವರ್ಷದಲ್ಲಿ ಮೂರ್ ಟೈಮ್ ಅದನ್ನ ಬಳಸಬೇಕು. ಡ್ರಿಪ್ ನಾಗ ಅದ್ ಹಾಕಿ ಕೊಟ್ಟೆ ಬಿಡಬೇಕು, ಅದು ಬರುದೇ ಇಲ್ಲ. ನಾವು ಎಲ್ಲ ಬಂದ ಮೇಲೆ ಅದಕ್ಕೆ ಪ್ರಿಕಾಷನ್ಸ್ ತೊಳಕ್ ಹೋಗ್ತೀವಿ. ಅದು ಡಿಸೀಸ್ ಹೆಂಗಿರ್ತಂದ್ರೆ, ಕೆಲವೊಂದು ಪೆಸ್ಟ್ ಆಗ್ಲಿ ಕೆಲವೊಂದು ಡಿಸೀಸ್ ಆಗ್ಲಿ ಒನ್ ಆರ್ ಟೂ ಡೇಸ್ ನಾಗ ಸ್ಪ್ರೆಡ್ ಆಗಿಬಿಡ್ತೈತಿ, ಭಾರಿ ಫಾಸ್ಟ್ ಸ್ಪ್ರೆಡ್ ಆಗ್ತೈತಿ. ಈಗ ರೈತರು ಏನ್ ಮಾಡ್ತಾರ, ಎಲ್ಲಿರೋ ಒಂದು ತೌಲ್ ಅದ್ರ ಸ್ವಲ್ಪ ಕಾರಣ ಏನಿಲ್ತೋ ಇದೇನು ಒಂದೇ ಅದೇ ಕೇರ್ಲೆಸ್ ಮಾಡಿಬಿಡ್ತಾರಲ್ಲ, ಮುಂದೆ ಅದೇ ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ಒಂದ್ ಏನ ರೊಟೀನ್ ಏನಿರ್ತೈತಿಲ್ಲ, ಈಗ ನಾವು ಕೂಡ ಚೆನ್ನಾಗಿ ಆಹಾರ ತಿಂದು ಆರೋಗ್ಯವಂತವಾಗಿ ಇರ್ತೀವಿ, ಆಹಾರದ ಮೇಲೆ ಹೆಂಗ ನಮ್ದು ಆರೋಗ್ಯ ನಿಂತಿರ್ತೈತಿ ಹಂಗ ಬೆಳೆಗಳದ ಆರೋಗ್ಯನೂ ಕೂಡ ಅದಕ್ಕೆ ಬೇಕಾದ ಆಹಾರದ ಮೇಲೆ ನಿಂತೈತಿ. ಅದಕ್ಕೆ ಪೂರಕವಾದ ವಾತಾವರಣ, ಅದಕ್ಕೆ ಪೂರಕವಾದ ನಾವೆಲ್ಲ ಮೇಂಟೆನೆನ್ಸ್ ಮಾಡ್ಕೋತ ಹೋದ್ರ ಒಳ್ಳೆ ಇಳುವರಿ ಬರ್ತೈತಿ ಸರ್ ಅದರಲ್ಲಿ ಕೂಡ. ಅದಕ್ಕೆ ಇದು ಫ್ಲವರಿಂಗ್ ಸ್ಟೇಜ್ ಅಂತ ಆತು, ಆಮೇಲೆ ಫ್ರೂಟ್ ಸೈಜ್ ಫ್ರೂಟಿಂಗ್ ಸ್ಟೇಜ್ ಅಂತ ಆತು. ಇದಾದ ನಂತರ ನಾವು ಹಾರ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಹಾರ್ವೆಸ್ಟ್ ಅಲ್ಲಿ ಯಾವುದೇ ಒಂದು ಈಗ ಹಾರ್ಟಿಕಲ್ಚರ್ ಕ್ರಾಪ್ ನಲ್ಲಿ ಯಾವ್ದಾದ್ರು ನಾವು ಫ್ರೂಟ್ಸ್ ತೆಗೆದಾಗ್ಲಿ ಇದು ಮಾಡೋದಾಗ್ಲಿ, ಈಗ ಪ್ರತಿಯೊಂದು ಅದಕ್ಕೂ ಗಿಡಗಳಿಗೂ ಅದಕ್ಕೂ ಒಂದು ಜೀವ ಇದೆ ತಂದಾಗ ನಾವು ಒಂದೇನೋ ಒಂದು ಫ್ರೂಟ್ಸ್ ಹರ್ಕೋಬೇಕಾದಾಗ ಅದಕ್ಕೂ ನೋವು ಆಗ್ತೈತಿ. ಅದಕ್ಕೆ ಆ ನೋವು ಆಗ್ಲಾರ್ದಂಗೆ ನಾವು ಹಾರ್ವೆಸ್ಟ್ ಮಾಡಬೇಕಾಗ್ತದ. ಇದ್ರಾಗ ಬಹಳ ಸೂಕ್ಷ್ಮತೆಗಳದಾವ ಸರ್ ಅಗ್ರಿಕಲ್ಚರ್ ಒಳಗೆ, ಯಾಕಂದ್ರೆ ಅದು ಯಾವ ತರ ಚಿಗುರು ಇರ್ತದಲ್ಲ, ಆ ಚಿಗುರು ಎಷ್ಟು ಸೂಕ್ಷ್ಮ ಇರ್ತೈತಿ. ಹಂಗ ಇದರಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಕಿಶಿಂದ ಅದಕ್ಕೇನು ಅಲ್ಲದಂಗ್ ನಾವು ಮಾಡೋದಂದ್ರೆ ಪ್ರತಿ ವರ್ಷ ಅದರಲ್ಲಿ ಇಳುವರಿ ಜಾಸ್ತಿ ತಗೋಬಹುದು ನಾವು. ಇದ್ರ ಜೊತೆಗೆ ಭಾವನೆಗಳು ಕೂಡ ಕೆಲಸ ಮಾಡ್ತಾವೆ. ಅದಕ್ಕೆ ಆ ನಿಟ್ಟಿನಲ್ಲಿ ಹಾರ್ವೆಸ್ಟಿಂಗ್ ಟೈಮ್ದಾಗ ಆಯ್ತು. ಆಮೇಲೆ ರೀಪ್ಲಾಂಟೇಷನ್ ಬಂದಾಗ, ಈಗ ಒಂದ್ ಜಾಗದಲ್ಲಿ ನಾವು ಪ್ಲಾಂಟ್ ಹಾಕಿದಿರ್ತೈತಿ, ಅದನ್ನ ನಾವು ಕಿತ್ತಿ ಬೇರೆ ಜಾಗದಲ್ಲಿ ಹಾಕಬೇಕಾಗ್ತದೆ. ಅವಾಗ ಆ ಜಾಗದಲ್ಲಿ ಹಾಕಬೇಕಾದ್ರೆ ನಾವು ಇಮಿಡಿಯೇಟ್ಲಿ ಕಿತ್ತಿ ಅದನ್ನ ಹಾಕೋದ್ರಿಂದ ಲಾಂಗ್ ಟೈಮ್ ತೋತೈತಿ ಅದು ಕ್ಲೈಮೆಟಿಗೆ ಸೆಟ್ ಆಗಬೇಕ. ಅದಕ್ಕೆ ಆ ಕಿತ್ತುಕಿನ ಮುಂಚೆ ಅದು ಕಿತ್ತಬೇಕಾದ್ರೆ ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ, ಒಂದ್ ದಿವಸ ಬಿಡ್ತೀವಿ, ಅದು ಬಿಟ್ಟು ಆಮೇಲೆ ಅದನ್ನ ಕಿತ್ತಿ ಬೇರೆ ಕಡೆ ಹಚ್ಚಬೇಕಾದ್ರೆ ಅಲ್ಲಿ ಮೆಡಿಸಿನ್ ಹಾಕಿ ಹಸಿದಾಗ ಅದಕ್ಕೊಂದ್ಸರ ಫೀಲ್ ಆಗಲ್ಲ, ನೋವು ಕಡಿಮೆ ಆಗ್ತದೆ. ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಅದ್ರದ ಒಂದು ವಾತಾವರಣ ಅದು ಹೊಂದಾಣಿಕೆ ಆಗಬೇಕಾಯ್ತಪ್ಪ ಅಂದ್ರೆ ಒಂದು ಔಷಧ ತಾವು ಕೊಡ್ತಾರೆ, ಜಲ್ದಿ ಹೊಂದಾಣಿಕೆ. ಅದು ಯಾವ್ದು ಔಷಧ ಅಂತೀರಿ? ಅದು ನರ್ಸರಿಯಲ್ಲಿ ನಾವು ಕೊಡ್ತಿರ್ತೀವಿ, ನರ್ಸರಿಯಲ್ಲಿ ಅದರಲ್ಲಿ ಸಾಕಷ್ಟು ಬರ್ತಾವ ಕ್ಯಾಲ್ಕುಲೇರಿಯಾ, ಅವು ಕೆಲವೊಂದು ಮೆಡಿಸಿನ್ಸ್ ಬರ್ತಾವ. ಅದನ್ನ ನಾವೇನು ನರ್ಸರಿಯಿಂದ ಒಯ್ಯಬೇಕಾದ್ರ ಅದನ್ನ ಅಲ್ಲಿ ಸ್ಪ್ರೇ ಮಾಡ್ಕೊಂಡೆ ಒಯ್ಯೋದು. ಅಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸಾಯಿಲ್ ಅಲ್ಲಿ ನಾವು ಸಾಯಿಲ್ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ, ಅದಕ್ಕೆ ಸೂಟ್ ಆಗಂಗ ರೂಟ್ ಜೋನ್ ಜಲ್ದಿ ಸೆಟ್ ಆಗಂಗ. ಅಲ್ಲಿನೂ ಕೂಡ ಆತರ ಮಾಡಿದಾಗ ಕೆಲವೊಂದು ಪ್ಲಾಂಟ್ಸ್ ಏನಾಗ್ತಾವು, ಪೂರ್ತಿ ಎಲಿ ಒಣಗಿ ಇದು ಆಗಿ ಆಮೇಲೆ ಮತ್ತೆ ಚೇತರಿಸ್ಕೋತಾವ. ಇದು ಆ ಟೈಮ್ ಗ್ಯಾಪ್ ಅನ್ನ ಲೆಸ್ ಮಾಡ್ತೈತಿ, ಸ್ವಲ್ಪ ಜಲ್ದಿನ ಚೇತರಿಸಿಕೊಳ್ಳುವಂತಿ ಹೊಂದಾಣಿಕೆ ಆಗುವಂತ ಹೊಸ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಮಣ್ಣಿನ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆಗಬೇಕು ಅಂದ್ರೆ ಅದು ಅಂತ ಒಂದು ಔಷಧ ಬಳಸೋದ್ರಿಂದ ಏನಾಗ್ತದೆ, ನಮಗೆ ಒಂದು ಟೈಮ್ ಗ್ಯಾಪ್, ಆಮೇಲೆ ವಾತಾವರಣಕ್ಕೆ ಜಲ್ದಿ ಸೆಟ್ ಆಗ್ತದೆ, ಆಮೇಲೆ ಅದಕ್ಕೆ ಪೂರ್ವಕವಾದ ನಾವು ಪ್ರಿಪರೇಷನ್ ಮಾಡ್ಕೊಂಡ್ರಿಂದ ಮಣ್ಣಲ್ಲಿನೂ ಕೂಡ ವಾತಾವರಣ ಸೃಷ್ಟಿ ಆಗಿಬಿಡ್ತೈತಿ. ಈಗ ನಮ್ಗೆ ಎರಡೂ ಕಡೆ ಸೆಟ್ ಆಗಬೇಕು, ಮಣ್ಣಿನ ಆರೋಗ್ಯ ಸೆಟ್ ಆಗಬೇಕು, ಕ್ಲೈಮೇಟ್ ಕಂಡೀಷನ್ಗೂ ಅದು ಸೂಟ್ ಆಗಬೇಕು. ಅದು ಎರಡು ಪೂರ್ವಕವಾಗಿತ್ತಂದಾಗ ಅದು ಫಾಸ್ಟ್ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತೈತಿ. ಅದ್ರ ಜೊತೆಗೆ ನಾವು ಅದಕ್ಕೆ ಕೊಡ್ತಕ್ಕಂತ ನೀರಿನ ಪ್ರಮಾಣ, ನಾವು ರೈತರಿಗೆ ಮೇನ್ ಹೇಳ್ತೀವಿ ಯಾವಾಗ್ಲೂ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ವಾಟರಿಂಗ್ ಮಾಡೋದ್ರಿಂದ ಪ್ಲಾಂಟ್ ಅಬ್ಸರ್ವೇಷನ್ ಜಾಸ್ತಿ ಆಗ್ತೈತಿ, ಆಮೇಲೆ ಅದ್ರದ್ದು ಗ್ರೋತ್ ಚೆನ್ನಾಗಿ ಬರ್ತೈತಿ. ಈಗ ರೈತರಲ್ಲಿ ಯಾವ ತರ ಮೆಂಟಾಲಿಟಿ ಅದಂದ್ರಿ, ಸಿಕ್ಕಾಪಟ್ಟಿ ನಾವು ನೀರ್ ಹಾಯಿಸಿ ಬಹಳ ಹಸಿ ಮಾಡಿಬಿಟ್ಟೆ ಅಂದ್ರೆ ಬೆಳೆ ಚೆನ್ನಾಗಿ ಬರ್ತಾವ. ಆಕ್ಚುಲಿ ನೀರ್ ಜಾಸ್ತಿ ಬಿಡೋದ್ರಿಂದ ಡಿಸೀಸೇ ಜಾಸ್ತಿ ಆಗ್ತದೆ. ನಾವು ಎಷ್ಟು ನೀರ್ ಕಡಿಮೆ ಅಂದ್ರೆ ಅದಕ್ಕೆ ನೀಡ್ ಸಾಧ್ಯ ಆದಷ್ಟು ನಾವು, ಯಾಕಂದ್ರೆ ಬಾಯಾರಿಕೆ ಆದ ನೀರ್ ಕುಡಿತೀವಿ ಹೆಂಗ ಟೇಸ್ಟ್ ಇರ್ತೈತಿ, ಅದೇ ಬಾಯಾರಿಕೆ ಆಲಾರ್ದಾಗ ನಾವು ಸುಮ್ನೆ ನೀರ್ ಕುಡಿದ್ರೆ ಅಷ್ಟು ಬೆಳೆಗಳಿಗೆ ನಾವು ಕೊಡ್ತಕ್ಕಂತ ಆಹಾರ ಟೇಸ್ಟ್ ಬರಬೇಕಾದ್ರೆ ಕಾಯಿಸಿ ಕೊಡ್ಬೇಕು. ಈಗ ಅಡಿಗೆ ಮಾಡಿರ್ತೀವಿ, ಟೇಸ್ಟ್ ಇರ್ಲಿಲ್ಲ ಅಂದ್ರೆ ಹಸದಾಗ ಅಡಿಗೆ ಟೇಸ್ಟೇ ಆಗಿರ್ತದೆ, ನೀವೇನ್ ಕೊಟ್ರು ಟೇಸ್ಟೇ ಆಗಿರ್ತದೆ. ಹೌದೌದು, ಹಸಿವಾದಾಗ ಎಲ್ಲ ರುಚಿನ ಹತ್ತದ, ಎಲ್ಲ ರುಚಿನ ಹತ್ತದ. ಅದಕ್ಕೆ ಆ ತರ ನಾವು ಪ್ಲಾಂಟ್ಸ್ ಕೂಡ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಅಲ್ಲಿ ವಾಟರಿಂಗ್ ಮಾಡ್ಬೇಕಾದ್ರೆ ಅದ್ರೂ ಗೈಡೆನ್ಸ್ ಕೊಡ್ತೀವಿ ರೈತರಿಗೆ, ವಾಟರಿಂಗ್ ಹ್ಯಾಂಗ್ ಮಾಡಬೇಕು. ಆಮೇಲೆ ಇದು ಹಾರ್ವೆಸ್ಟಿಂಗ್ ಆದ ತಕ್ಷಣ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಹೋಗ್ತಿರ್ತಾರ, ಅಂತ ಸಂದರ್ಭದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಅವ ಸರ್. ಇವತ್ತು ಸಾಮಾನ್ಯವಾಗಿ ಈಗ ಕಬ್ಬು ಕಟಾವ್ ಮಾಡ್ತಾರ, ಕಟಾವ್ ಮಾಡ್ಕೊಂಡು ಕಬ್ಬು ಹೋಯ್ತಾರೆ ಫ್ಯಾಕ್ಟ್ರಿಗೆ, ಹೋಯ್ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂ ಇರ್ತದೆ ಪಾಳೆ. ಆ ಕ್ಯೂ ಇದ್ದಾಗ ಅದ್ರಾಗ ಜ್ಯೂಸ್ ಕಂಟೆಂಟ್ ಏನಿರ್ತದಲ್ಲ, ಓ ಎಫ್ ಡಿಪ್ರೆಷನ್ ಆಗಿ ಡ್ರೈ ಆಗೋದಿರ್ತೈತಿ, ವೇಟ್ ಲಾಸ್ ಆಗೋದಿರ್ತೈತಿ, ಈ ತರದ್ದೆಲ್ಲ ಆಗ್ಬಾರ್ದಂದ್ರೆ ಅದಕ್ಕೂ ಕೂಡ ನಾವು ಮೆಡಿಸಿನ್ ಸ್ಪ್ರೇ ಮಾಡಿಕೊಟ್ಟೆವತ್ತಂದ್ರೆ 5% ಲಾಸ್ ಕಂಟ್ರೋಲ್ ಆಗ್ತೈತಿ. ಇದರಲ್ಲಿ ತುಂಬಾ ಮೆಡಿಸಿನ್ಸ್ ಅವ ಸರ್, ಇದರಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಅವ. ನಾವು ಪ್ರತಿಯೊಂದು ವಿಷಯದಲ್ಲಿನು ಹೊಸ ಹೊಸದ್ ಕಲಿತಾ ಇರ್ತೀವಿ ನಾವು. ಯಾಕಂದ್ರೆ ಒಂಥರ ಒಂದ್ ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು, ಬರೀ ನಾವು ಬೆಳೆಗಷ್ಟೇ ತತ್ತಲ್ಲ, ಇವತ್ ನಮ್ಮ ಹೆಲ್ತ್ ಅಲ್ಲಿನೂ ಕೂಡ ಸಾಕಷ್ಟು ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ನೋಡಿದ್ದೀವಿ. ಮತ್ತೆ ಇದನ್ನ ಇಂತಹ ಔಷಧಗಳನ್ನು ಜಾನುವಾರು ಆರೋಗ್ಯದ ಸಲುವಾಗಿ ಸಹಿತ ಉಪಯೋಗ ಮಾಡ್ತಾ ಇದ್ದಾರೆ? ಖಂಡಿತ ಸರ್, ತುಂಬಾ ಉಪಯೋಗ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಹಸುಗಳಿಗೆ ಕೆಚ್ಚಲ ಭಾವ ರೋಗ ಬರ್ತಿತ್ತಲ್ಲ, ಅದಕ್ಕೆ ಆಮೇಲೆ ಹಾಲು ಚೆನ್ನಾಗಿ ಹಿಂಡ್ಲಿಕ್ಕೆ, ಆಮೇಲೆ ಅದು ಹಸು ತಿನ್ನಂತ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾದಂತ ಪೂರಕವಾದಂತ ಹೋಮಿಯೋಪತಿ ಅದನ್ನು ಕೂಡ ಮೆಡಿಸಿನ್ಸ್ ಇದೆ ಸರ್. ಆಮೇಲೆ ಈ ಸೈಲೇಜ್ ಏನ್ ಮಾಡ್ತಾರಲ್ಲ, ಪ್ರತಿಯೊಂದು ಹಂತದಲ್ಲಿನೂ ಅದಕ್ಕೆ ನಾವೇನು ಮೇವು ಹಾಕಿ ಗುಣಮಟ್ಟ ಸುಧಾರಣೆ ಆಗ್ಲಿಕ್ಕೆ ಅದಕ್ಕೆ ಸ್ಪ್ರೇ ಮಾಡಿ, ಒಂದು ನಾವು ಲ್ಯಾಂಡ್ ಅಲ್ಲಿನೂ ಹಸುವಿನಗೋಸ್ಕರ ನಾವೇನ್ ಮೇವು ಬೆಳಿತೀವಲ್ಲ ಅದರಲ್ಲಿನೂ ನಾವು ಮೆಡಿಸಿನ್ ಹಾಕಿ ಬೆಳೆದಿರ್ತೀವಿ. ಇನ್ನ ಇದರ ಆರೋಗ್ಯ ಸುಧಾರಣೆ ಡೈಜೆಷನ್ ಕರೆಕ್ಟ್ ಆಗ್ಲಿಕ್ಕೆ ಅದಕ್ಕೂ ಸ್ಪ್ರೇ ಮಾಡಿನೂ ಕೊಡಬಹುದು. ಇದರಿಂದ ಅವಕ್ಕೇನಾಗ್ಬಿಡ್ತೈತಿ, ಡೈಜೆಷನ್ ಕ್ಲಿಯರ್ ಇತ್ತು ಅಂತಂದ್ರೆ ಅದರ ಆರೋಗ್ಯನೇ ಚಲೋ ಇರ್ತೈತಿ, ಹಾಲು ಚೆನ್ನಾಗಿ ಕೊಡ್ತೈತಿ. ಅದ್ರಾಗ ಇದಕ್ಕೆ ಬರೇ ನಾವು ಅನಿಮಲ್ ಹಸ್ಬೆಂಡ್ ಅಷ್ಟೇ ತತ್ತಲ್ಲ, ಇದರಲ್ಲಿ ನಾವು ಕೋಳಿ ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಪ್ರತಿಯೊಂದರಲ್ಲಿನೂ ಇದು ಹೋಮಿಯೋ ಮೆಡಿಸಿನ್ ಕೆಲಸ ಮಾಡುತ್ತೆ. ಅಡ್ಡಿ ಇಲ್ಲ ಗಿರೀಶ್ ಅವರು, ಈಗ ಔಷಧಗಳು ಅದಾವ, ತಾವು ತಿಳುವಳಿಕೆ ನೀಡ್ತಾ ಇದ್ದೀರಿ ರೈತರಿಗೆ ಯಾವ ರೀತಿ ಬಳಸಬೇಕು ಅಂತೇಳಿ. ಈಗ ಔಷಧಗಳನ್ನ ತರುವುದು, ಅವುಗಳನ್ನ ಹಿಂಗ ಬೇರೆ ಬೇರೆ ಕಾಂಬಿನೇಷನ್ ದೊಳಗ ಮಿಕ್ಸ್ ಮಾಡುವುದಾಗ್ಲಿ, ತಯಾರು ಮಾಡುವುದಾಗ್ಲಿ, ಆಮೇಲೆ ರೈತರಿಗೆ ಕೊಡುವುದಾಗ್ಲಿ, ಈ ಕೆಲಸ ಯಾವ ರೀತಿ ತಾವು ಮಾಡಿ ಸರ್? ಆಕ್ಚುಲಿ ನಮಗ ಮಾರ್ಗದರ್ಶನವಾಗಿ ನಮ್ಮ ಡಿ ವಿ ರಮಣ್ ರಾವ್ ಸರ್ ಅಂತ ಹೇಳಿ ನಬಾರ್ಡ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಇದ್ರಲ್ರಿ, ಅವರು ಮಾರ್ಗದರ್ಶನ ಕೊಡ್ತಿದ್ರು ನಮ್ಗೆ. ನಾವು ಪ್ರತಿಯೊಂದು ಸಮಸ್ಯೆ ಇದ್ರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ದೇವೆ. ಅವ್ರು ಏನ್ ಮಾಡ್ತಿದ್ರು, ಒಂದಿಷ್ಟು ಮೆಡಿಸಿನ್ ಲಿಸ್ಟ್ ಕಾಂಪೋಸಿಷನ್ ಹೇಳ್ತಿದ್ರು, ಮೆಡಿಸಿನ್ ಕಳಿಸಿಕೊಡ್ತಿದ್ರು. ಅವ್ರು ನಾವೇನ್ ಮಾಡ್ತಿದೀವಿ, ಅದಕ್ಕೆ ಅದರದೇ ಆದಂತ ಒಂದು ಪ್ರೊಸೀಜರ್ ಇದೆ ಸರ್. ಈಗ ಯಾವುದೇ ಒಂದು ಮೆಡಿಸಿನ್ ನಾವು ಕಾಂಬಿನೇಷನ್ ಮಾಡಿ ಡೈರೆಕ್ಟ್ ಹಾಕಿದ್ರಷ್ಟು ರಿಸಲ್ಟ್ ಬರೋದಿಲ್ಲ. ಪ್ರತಿಯೊಂದು ಮೆಡಿಸಿನ್ ಅದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ನಾವು ವೈಬ್ರೇಟ್ ಮಾಡ್ತೀವಿ ಸರ್. ಅದು ದಿಸ್ ವೈಬ್ರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮೆಡಿಸಿನ್ ವೈಬ್ರೇಷನ್ ಅಂತ ಇಂಪಾರ್ಟೆಂಟ್. ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ಒಂದೊಂದ್ ತರ ಮೆಡಿಸಿನ್ ರಿಸಲ್ಟ್ ಬರ್ತದೆ. ಆ ತರದ್ದು ಡಿವೈಸ್ ನಾವು ಓನ್ ರೆಡಿ ಮಾಡ್ಕೊಂಡಿದ್ದೀವಿ. ಹಾ, ಮಾಡ್ಕೊಂಡಿದ್ದೀವಿ ಸರ್. ಅದನ್ನ ಈಗ ಎಟ್ ಎ ಟೈಮ್ ನಾವೇನಿಲ್ಲ ಅಂದ್ರೆ ಒಂದು 34 liters ನಾವು ರೆಡಿ ಮಾಡಬಹುದು. ಅದು ನಾವೇನ್ ಮಾಡ್ತೀವಿ, 1 liter ಬಾಟಲ್ ಅಲ್ಲೇ ಅದು ಮೆಡಿಸಿನ್ ಕಾಂಪೋಸಿಷನ್ ಮಾಡಿ ಅದಕ್ಕೆ ಬೇಕಾದಂತ ಅದು ಯಾವ ಸಂದರ್ಭದಲ್ಲಿ ಬಳಸಬೇಕು ಏನು ಅದು ರೈತರಿಗೆ ಮಾರ್ಗದರ್ಶನ ಕೊಟ್ಟು ಅದ್ರ ಜೊತೆ ಒಂದು ಇಂಟ್ರಕ್ಷನ್ ಕೊಟ್ಟು ಕೊಡ್ತೀವಿ ಅವರಿಗೆ. ಆಮೇಲೆ ಇದರಿಂದ ಒಂದೇನಂದ್ರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲಲ್ಲ ಇದರಲ್ಲಿ, ಯಾವ ಸಂದರ್ಭದಾಗ ಏನು ಬಳಸುವ ವಿಧಾನನೂ ಹೇಳ್ಕೊಡ್ತೀವಿ. ಅವರು ಆ ಸಂದರ್ಭದಾಗ ಅವರು ರೈತರು ಕಾಲ್ ಮಾಡ್ತಾರ. ಆಮೇಲೆ ನಮ್ಮಲ್ಲಿನೂ ಕೂಡ ಒಂದು ನಾವು ಡೇಟಾಬೇಸ್ ಮೇಂಟೈನ್ ಮಾಡ್ತಿರ್ತೀವಿ, ಯಾವ ಏರಿಯಾ ಎಷ್ಟು ಮೆಡಿಸಿನ್ಸ್ ಒಯ್ದಿದ್ದಾರೆ, ಅದರ ಆಮೇಲೆ ಇಳುವರಿ ಎಷ್ಟು ಬಂತು, ಏನು ವ್ಯತ್ಯಾಸ ಆಯ್ತು, ಅದನ್ನೆಲ್ಲ ನಾವು ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀವಿ. ನಮಗೇನು ಪ್ರತಿ ವರ್ಷನೂ ಏನೇನು ಚೇಂಜಸ್ ಆಗ್ಯದ, ಮೂಲ ಉದ್ದೇಶ ನಮ್ದು ವಿಷಮುಕ್ತ ಆಹಾರ ಬೆಳಿಬೇಕು, ರೈತರು ಕಡಿಮೆ ಖರ್ಚಿನಲ್ಲಿ ಈ ಸಾವಯವ ಹೆಲ್ಪ್ ಆಗಂತ ಮೆಡಿಸಿನ್ಗಳು ಸಿಗಬೇಕು, ಉತ್ಪನ್ನ ಸುಧಾರಣೆ ಆಗಬೇಕು, ಬೆಳೆಗಳ ಆರೋಗ್ಯ ಸುಧಾರಣೆ ಆಯ್ತು ಅಂತಂದ್ರೆ ಮನುಷ್ಯನ ಆರೋಗ್ಯ ಆಟೋಮೆಟಿಕ್ಲಿ ಸುಧಾರಣೆ ಆಗ್ತದೆ. ಗಿರೀಶ್ ಅವರು, ಈಗ ನೋಡ್ರಿ ತಾವು ಸಾಕಷ್ಟು ಔಷಧಗಳ ಬಗ್ಗೆ ಹೇಳಿದ್ರಿ, ಅಂದ್ರೆ ಯಾವ ರೀತಿ ಬಹುತೇಕ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಎಲ್ಲೆಲ್ಲಿ ನಾವು ಬಳಸೋದಕ್ಕೆ ಸಾಧ್ಯದ, ಎಲ್ಲೆಲ್ಲಿ ನಾವು ಗುಣಮಟ್ಟವನ್ನ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯದ ಅಂತಲ್ಲೆಲ್ಲ ತಾವು ಔಷಧಗಳನ್ನು ಬಳಸುವಂತದ್ ಹೇಳಿದ್ರಿ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕೃಷಿ ಬಹುತೇಕ ಬೇರೆ ಬೇರೆ ಮಣ್ಣುಗಳಲ್ಲಿ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಕೆಲವೊಬ್ರದ್ದು ಕರಿ ಮಣ್ಣಿರ್ತೈತಿ, ಕೆಲವೊಬ್ರದ್ದು ಕೆಂಪು ಮಣ್ಣಿರ್ತೈತಿ, ಕೆಲವೊಬ್ರದ್ದು ಉಸುಕು ಮಣ್ಣಿರ್ತೈತಿ, ಕೆಲವೊಬ್ರು ಅದು ಬಂಜರು ಭೂಮಿ ಟೈಪ್ ಇರ್ತೈತಿ. ಆಮೇಲೆ ನೀರಿನ ವಿಷಯಕ್ಕೆ ಬಂದಾಗ ನೀರು ಕೆಲವೊಂದ್ ಕಡೆ ಚಲೋ ಸಿಗ್ತಾವ, ನಮಗೆ ಸಿಹಿ ನೀರು ಸಿಗ್ತದ, ಕೆಲವೊಂದ್ ಕಡೆ ಸೌಳ ಆಗ್ತಾವ ನೀರು. ಇಂಥ ಒಂದು ಸನ್ನಿವೇಶದೊಳಗೆ ಇನ್ನೂ ಒಂದ್ ಮತ್ತೊಂದ್ ಏನಪ್ಪಾ ಅಂತಂದ್ರೆ ವಾತಾವರಣ. ವಾತಾವರಣ ಕೆಲವೊಂದ್ ಕಡೆ ಬಹಳ ಕಾವ್ ಇರ್ತೈತಿ, ಕೆಲವೊಂದ್ ಕಡೆ ತಂಪ ಇರ್ತೈತಿ, ಕೆಲವೊಂದ್ ಕಡೆ ನೀರಿನ ಅಂಶ ಇರ್ತದೆ, ಕೆಲವೊಂದ್ ಕಡೆ ಇರೋದಿಲ್ಲ. ಹಿಂಗ ಬಹಳಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಏನು ನೈಸರ್ಗಿಕ ವ್ಯವಸ್ಥೆಗಳದಾವ, ಇವುಗಳಿಗೆ ಔಷಧಗಳದಾವ ಅಂತೀರಿ? ಖಂಡಿತ ಸರ್, ಇವು ಕೆಲವೊಂದಕ್ಕೆ ಔಷಧಗಳದಾವು, ಕೆಲವೊಂದಕ್ಕೆ ಪ್ರಕೃತಿಯಲ್ಲೇನೆ ಔಷಧಗಳದಾವ. ಸಾಮಾನ್ಯವಾಗಿ ನಾವು ಬೇಸಿಗೆ ಟೈಮಲ್ಲಿ ಕೆಲವೊಬ್ ಜನ ಓಪನ್ ವೆಲ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಬೋರ್ವೆಲ್ ಯೂಸ್ ಮಾಡ್ತಾರೆ. ಈಗ ರೈತರು ತಮ್ಮ ನೀರು ಪರೀಕ್ಷೆ ಮಣ್ಣು ಪರೀಕ್ಷೆನೂ ಮಾಡಿಸಿರ್ತಾರೆ ಸರ್. ಅವ್ರು ಯಾವ ಸಂದರ್ಭದಾಗ ನೀರನ್ನು ತಗೊಂಡ್ರು, ಯಾವ ಸಂದರ್ಭದಾಗ ಅವ್ರು ಮಣ್ಣನ್ನು ತಗೊಂಡ್ರು, ಅದು ಡಿಪೆಂಡ್ ಆಗ್ತೈತಿ. ಯಾಕಂದ್ರೆ ಮಳೆಗಾಲದಲ್ಲಿ ತಗೊಂಡಾಗ ವಾಟರ್ದ TDS ಕಡಿಮೆ ಇರ್ತೈತಿ, ಅದ ಬೇಸಿಗೆ ಟೈಮಲ್ಲಿ ತಗೊಂಡಾಗ TDS ಹೈಲಿ ಹೆಚ್ಚಿಗೆ ಹೋಗಿರ್ತೈತಿ. ಈ ಸಮಸ್ಯೆಯಿಂದನೂ ಕೂಡ ಅವರು ಬೆಳೆಗಳಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ TDS ಹೆಚ್ಚಾದಾಗ ಅದು ಎಲೆ ಸುಡುದು, ಆಮೇಲೆ ಭೂಮಿ ಬೆಳ್ಳಗೆ ಬೂರ್ಸ್ತರ ಬರೋದು, ಈ ತರ ಎಲ್ಲ ಸಮಸ್ಯೆ ಇರ್ತೈತಿ. ಅದಕ್ಕೆ ಅದಂತ ನಾವು ಪೂರಕ ಈಗ ವಾಟರ್ ಕಂಡೀಷನರ್ ಅಂತ ಹೇಳಿ ನಾವು ರೈತರಿಗೆ ಅದನ್ನು ಮಾಡಿ ಅದ್ರ ಪ್ರಯೋಗಕ್ಕೆ ಮಾಡಿನೂ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ pH ವೇರಿ ಆಗ್ತಿರ್ತೈತಿ ನೀರಿನಲ್ಲಿ. pH ಲೆವೆಲ್ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದ್ರೆ ನೈಸರ್ಗಿಕದಲ್ಲಿ ಅದನ್ನು pH ಹೆಚ್ಚಿನ ಮಾಡ್ಕೋಬಹುದು, pH ಕಡಿಮೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಹಸಿ ಶುಂಠಿ ಬೆರಿಸ್ಕಿಸಿಂದ ನಾವು ನೀರು ಇದನ್ನ ಮಾಡೋದ್ರಿಂದ pH ನಾರ್ಮಲ್ ಸ್ಟೇಜ್ ತುಂಬರ್ಬೋದು. ಇಂಥವ್ ನೈಸರ್ಗಿಕವಾದಂತ ಬಹಳ ಪೂರಕವಾದಂತ ಅದನ್ನು ಕೂಡ ನಾವು ರೈತರಿಗೆ ಮಾರ್ಗದರ್ಶನ ಮಾಡ್ತೀವಿ. ಅದರ ಜೊತೆಗೆ ನಮ್ಗೆ ಸಾಯಿಲ್ ಈಗ ಸಾಕಷ್ಟು ವೆರೈಟಿ ಸಾಯಿಲ್ಸ್ ಇರ್ತೈತಿ. ಇವತ್ತ ಕೆಂಪು ಮಣ್ಣು ಇರಬಹುದು, ಕಪ್ಪು ಮಣ್ಣು ಇರಬಹುದು, ಆಮೇಲೆ ಬ್ಲಾಕ್ ಸ್ಯಾಂಡ್ ಮಿಕ್ಸ್ ಮತ್ತ ರೆಡ್ ಸ್ಯಾಂಡ್ ಮಿಕ್ಸ್, ಹಿಂಗೆ ಡಿಫ್ರೆಂಟ್ ಬಹಳ ವೆರೈಟಿ ಇದೆ. ಸುಮಾರು ನಮ್ಮ ಇಂಡಿಯಾದಲ್ಲಿ ಒಂದು 35 ವೆರೈಟಿ ಸಾಯಿಲ್ ಅಲ್ಲಿ ನಾವು ಕಲ್ಟಿವೇಶನ್ ಮಾಡ್ತಾ ಇದ್ದೀವಿ. ಉಳಿದಿರೋದು ನಾನ್ ಕಲ್ಟಿವೇಟೆಡ್ ಸಾಯಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಬೇಕಾದಂತ ಪೂರಕವಾದಂತದ್ದು ಈಗ ನಾವು ಸಾಯಿಲ್ ಟೆಸ್ಟ್ ಮಾಡ್ಸಕ್ ಹೇಳ್ತೀವಿ. ಅದರಲ್ಲಿ ಏನು ನೀರು ಚೆಕ್ ಮಾಡಕ್ ಹೇಳ್ತೀವಿ, ನೀರಿಗೂ ಮತ್ತು ಸಾಯಿಲಿಗೂ ಏನ್ ಡಿಫ್ರೆನ್ಸ್ ಅದ. ನೀರು ಮತ್ತು ಸಾಯಿಲ್ ಎರಡರದು ಮಿಕ್ಸ್ ಮಾಡ್ಕೊಂಡು pH ಚೆಕ್ ಮಾಡಿಸ್ತೀವಿ, TDS ಚೆಕ್ ಮಾಡಿಸ್ತೀವಿ, ಏನ್ ವ್ಯತ್ಯಾಸ ಅದ, ಅದನ್ನ ನಾವು ಯಾವ ರೀತಿ ನಾವು ಕನ್ವರ್ಟ್ ಮಾಡಬಹುದು, ಅದಕ್ಕೆ ಪೂರಕವಾದಂತ ಈ pH ಅಲ್ಲಿ ಬೆಳೀತಕ್ಕಂತ ಗಿಡಗಳು ಯಾವ್ಯಾವ ಅದಾವ ಅದನ್ನ ಕೂಡ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ. ಅಂದ್ರೆ ಈಗ ನಮ್ಮ ರೈತರ ಒಂದು ಮುಖ್ಯವಾದಂತ ಒಂದು ಸಮಸ್ಯೆ ಸವಳ ನೀರಿನ ಸಮಸ್ಯೆ ಏನಿರ್ತೈತಲ್ಲ ಸರ್, ಒಂದ್ ವೇಳೆ ಸವಳ ನೀರಿದ್ರು ಸಹಿತ ಯಾವುದೇ ಚಿಂತೆ ಇರಲಾರದೆ ಅವರು ಈ ಔಷಧಗಳನ್ನು ಬಳಸಿ ಆರಾಮಾಗಿ ಕೃಷಿ ಮಾಡಬಹುದು ಅಂತ ಮಾಡಬಹುದು ಸರ್. ಅದಕ್ಕೆ ಏನು ಲಿಮಿಟೇಷನ್ಸ್? ಅದಕ್ಕೆ ಒಂದು ಆಕ್ಚುಲಿ ಹಾರ್ಡ್ ಜಾಸ್ತಿ ಇತ್ತು, ಅರೌಂಡ್ 700-800 ತನ ಹಿಂಗ ಏನಿರೋದು TDS ಬಂದಾಗ. ಕೆಲವೊಂದ್ ಕಡೆ 1000 ಮೇಲೂ ಇರ್ತಾವ, 1200 ಇರತೈತಿ ಕೆಲವೊಂದ್ ಕಡೆ. ಅಂತ ಸಂದರ್ಭದಲ್ಲಿ ಅವು ಕುಡಿಯಕ್ಕೂ ಯೋಗ್ಯ ಅಲ್ಲ, ಬಳಸಕ್ಕೂ ಯೋಗ್ಯ ಅಲ್ಲರೂ ನೀರು. ಮತ್ತೆ ನೀರ್ ಚೆನ್ನಾಗಿರ್ತದೆ ಸರ್, ನೀವು ನೋಡ್ರಿ, ನೀವು ಎಲ್ಲಿ ಸೌಳು ಇರ್ತದ ಎಲ್ಲಿ ಯೂಸ್ ಆಲ್ ಅಂತ ನೀರ್ತೈತಿ ಅಲ್ಲಿ 4-5 ಇಂಚ್ ನೀರ್ ಸಿಕ್ಕಿರುತ್ತೆ. ಇದರಿಂದ ನಾವು ಸಮಸ್ಯೆ ಏನತ್ತಂದ್ರೆ ನೀರನ್ನ ನಾವು ಅದರದ ಕ್ವಾಲಿಟಿ ಅದರದ TDS ಕಡಿಮೆ ಮಾಡ್ಲಿಕ್ಕೆ ಅಂತಂದ್ರೆ ಹಲವಾರು ವಿಧಾನಗಳದಾವ. ಸ್ವಲ್ಪ ಲೆಂದಿ ಪ್ರೊಸೆಸ್ ಮತ್ತೆ ಖರ್ಚು ಜಾಸ್ತಿ ಅದಾವ ಇದಕ್ಕೆ. ಯಾಕಂದ್ರೆ ನಾವು ಕೃಷಿ ಹೊಂಡ ಮಾಡಬೇಕು, ಹೊಂಡದಲ್ಲಿ ನಾವು ಬರೀ ಮಿನಿಮಮ್ ಒಂದು 6 ತಾಸು ನೀರ್ ತರಿಬಿಕಿಸಿಂದ ನಾವು ಮೇಲೆ ನೀರ್ ಬಳಸೋದ್ರಿಂದ ಅದರಲ್ಲಿ ಸುಮಾರು ಏನಂದ್ರೆ ಒಂದು 20% ಹಾರ್ಡ್ನೆಸ್ ಕಡಿಮೆ ಆಗ್ತದೆ. ಆಮೇಲೆ ಅದ್ರ ನಂತರ ಅದ್ರ ಬರ್ತಕ್ಕಂತ ನೀರೇನಿರ್ತದಲ್ಲ ಅದರದೇ ಆದಂತ ಒಂದು ಫಿಲ್ಟರ್ಸ್ ಬರ್ತಾವ. ನಾರ್ಮಲ್ ಆಗಿ ರೈತರೇ ಮಾಡ್ಕೋಬಹುದು ಫಿಲ್ಟರ್ಸ್ ಅನ್ನ. ಈ ನಮ್ದು ಇದ್ದಿಲಿ ಮತ್ತು ಸ್ಯಾಂಡ್ ಇದನ್ನ ಬಳಸಿಕೊಂಡು ಅದೊಂದು ಟ್ಯಾಂಕ್ ಮಾಡಿಕೊಂಡು ಅದರಿಂದ ನೀವು ವಾಟರ್ ಸಪ್ಲೈ ಮಾಡ್ಕೊಂಡ್ರೆ ಅದರಲ್ಲಿ ಒಂದು 20% TDS ಕಡಿಮೆ ಆಗ್ತೈತಿ. ಅದರ ನಂತರ ಬೇಕಾದ್ರೆ ಅದಕ್ಕಿಂತ ಹಾರ್ಡ್ ಕಡಿಮೆ ಮಾಡಬೇಕಾದ್ರೆ ಸ್ಟ್ರಕ್ಚರ್ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್ ವಾಟರ್ ಇದ್ರ ಮಾಡ್ಕೊಂಡ್ರೆ ಅದ್ರ ಇಷ್ಟು ಕಡಿಮೆ ಆಗ್ತೈತಿ. ಹಿಂಗ ಹಂತ ಹಂತವಾಗಿ ನಿಧಾನವಾಗಿ ಮಾಡ್ಕೊಂಡು ಹೋದಾಗ ಆ ಔಟ್ಪುಟ್ ಬಂದಂತ ನೀರಲ್ಲಿ ನಾವು ಏನೇನು ಕ್ರಾಪ್ ಬೆಳಿಬಹುದು, ಆ ಸಾಯಿಲ್ ಅಲ್ಲಿ ಏನೇನು ನಾವು ಗ್ರೋ ಮಾಡಬಹುದು ಅಂತ ರೈತರಿಗೆ ಗೈಡ್ಲೈನ್ಸ್ ಕೊಡ್ತೀವಿ. ಅಂದ್ರೆ ನೀರಿನ ವಿಷಯದೊಳಗ ಸಾಕಷ್ಟು ನಾವು ಅದನ್ನ ಸುಧಾರಣೆ ಮಾಡಿ ಅದಕ್ಕೆ ಚಿಕಿತ್ಸೆ ಮಾಡಿ ನಾವು ಬಳಸೋದಕ್ಕೆ ಸರಳವಾದಂತಹ ಒಂದು ಕ್ರಮ ಅದಾವ. ಸ್ವಲ್ಪ ಶ್ರಮ ಆಗ್ತದೆ, ಬದುಕಲಿಕ್ಕೆ ನಮಗೆ ಅಂತ ಜಮೀನ್ ಇತ್ತು ಅಂತಲ್ಲಿದ್ದೇವತ್ತಂದ್ರೆ ನೋಡ್ರಿ, ಇಸ್ರೇಲ್ ಅಲ್ಲಿ ಕುಡಿಯೋಕೆ ನೀರ್ ಸಿಗುದಿಲ್ಲ, ಆದ್ರೂ ಅವರು ಸಮುದ್ರ ನೀರನ್ನ ಪ್ಯೂರಿಫಿಕೇಶನ್ ಮಾಡಿಕೊಂಡು ಅಗ್ರಿಕಲ್ಚರ್ ಬಳಸ್ತಾರ, ದಿನನಿತ್ಯ ಬಳಸಲಕ್ಕೂ ಯೂಸ್ ಮಾಡ್ತಾರೆ. ಅನಿವಾರ್ಯತೆ ಬಂದಾಗ ಇಂಥವು ಅನ್ವೇಷಣೆಗಳು ಹುಟ್ಕೊಳ್ತಾವು, ಅದಕ್ಕೆ ಪರಿಹಾರನೂ ಇರ್ತೈತಿ, ಬಟ್ ಸ್ವಲ್ಪ ಕಷ್ಟ ಪಡಬೇಕಾಗ್ತೈತಿ. ಗಿರೀಶ್ ಅವರೇ, ಈಗ ಉತ್ಪನ್ನ ಬಂತು ನಮಗ, ಅದು ಕಾಳಿರಬಹುದು ಹಣ್ಣಿರಬಹುದು, ವಿಶೇಷವಾಗಿ ನಾವು ಜಲ್ದಿ ಕೆಟ್ಟ ಹೋಗುವಂತ ಏನು ಹಣ್ಣು ತರಕಾರಿಗಳಿರ್ತಾವಲ್ಲ, ಇವುಗಳನ್ನ ಮಾರ್ಕೆಟ್ಗೆ ಹೋಗುತ್ತಾನ ಆದ್ರೂ ನಾವು ಕೈಕೊಂಡು ಇಟ್ಕೋಬೇಕಾಗ್ತದ. ಮಾರ್ಕೆಟ್ಗೆ ಹೋದ ನಂತರ ಸಹಿತ ಅವು ಮಾರಾಟ ಆಗಿ ಗ್ರಾಹಕರನ್ನು ತಲುಪೋ ತನಕನು ಅವು ಚಲೋ ಕಂಡೀಷನ್ ಒಳಗೆ ಇರಬೇಕು. ಹಂಗ ಮಾಡೋದಕ್ಕೆ ಔಷಧಗಳದಾವ ಅಂತೀರಿ? ಖಂಡಿತ ಸರ್. ಆಕ್ಚುಲಿ ಈಗ ನಾವು ಫ್ರೂಟ್ಸ್ ಅಂತ ಹಾರ್ವೆಸ್ಟ್ ಮಾಡ್ತೀವಲ್ಲ ಸರ್, ನಾವು ಫ್ರೂಟ್ಸ್ ಅಂತ ಒಂದೇ ಅಲ್ಲ, ಅದ್ರ ಜೊತೆಗೆ ಕಬ್ಬ್ ಆಗಿರ್ಬೋದು, ಹಣ್ಣಾಗಿರ್ಬೋದು, ಆಮೇಲೆ ಕಾಳು ಕುಡಿ ಆಗಿರ್ಬೋದು, ಜೋಳ ಇದು ಆಗಿರ್ಬೋದು. ಆಲ್ಮೋಸ್ಟ್ ಆಲ್ ನಾವು ಹಾರ್ವೆಸ್ಟ್ ಮಾಡೋ ಟೈಮ್ದಾಗ ಕೆಲವೊಂದು ಕಾಳು ಕಡಿಗಳಿಗೆ ಅದು ಹೋಮಿಯೋ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅವಕ್ಕೆ ಯಾವುದೇ ರೀತಿ ಸಮಸ್ಯೆ ಬರುದಿಲ್ಲ. ಇನ್ನೇನು ಹಣ್ಣುಗಳನ್ನ ನಾವು ಒಂದ್ ಜಾಗದಿಂದ ಬೇರೆ ಜಾಗ ಕೊಯ್ಬೇಕು, ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಪ್ಯಾಕ್ ಮಾಡಿಟ್ಟಿರ್ತಾರ, ಅವು ಕೆಡದೇ ಇರಂಗ ಆಗ್ಬೇಕಾದ್ರೆ ಈಗ ನಾವು ನಿಂಬೆಹಣ್ಣ ಸಪ್ಲೈ ಮಾಡ್ತೀವಿ. ನಿಂಬೆಹಣ್ಣನ್ನು ಈ ಹೋಮಿಯೋಪತಿ ನಾವು ಬಳಸಿರೋದು ಗಿಡಕ್ಕೆ ನಾವು ಹೋಮಿಯೋಪತಿ ಬಳಸಿರ್ತೇವಲ್ಲ, ಅವಾಗ ಅದರದ್ದು ಜಾಸ್ತಿ ಟೈಮ್ ಕೆಡೋದಿಲ್ಲ. ಅದನ್ನ ಅದೇ ನಾವು ಕಬ್ಬು ಕೊಡಬೇಕಾದ್ರೆ ಕಬ್ಬಿಗೆ ಕೆಲವೊಂದು ಸ್ಪ್ರೇ ಮಾಡಬೇಕಾಗ್ತದೆ. ಆಮೇಲೆ ಫ್ಲವರ್ ಈಗ ಫ್ಲವರ್ ಅದು ಜಲ್ದಿ ಬಾಡ್ತಿರ್ತೈತಿ, ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಪ್ಯಾಕ್ ಮಾಡಿರ್ತಾರ, ಅವಾಗ ಜಲ್ದಿ ಹಾಳಾಗ್ತಿರ್ತೈತಿ. ಫ್ಲವರ್ ನಾವು ಹಾರ್ವೆಸ್ಟ್ ಮಾಡ ಬಂದಾಗ ನಾವು ಸ್ಪ್ರೇ ಮಾಡ್ಕೊಂಡ್ ಅದನ್ನ ಹಾರ್ವೆಸ್ಟ್ ಮಾಡಿದೇವಂದ್ರ ಅದು ಮಿನಿಮಮ್ ಈಗ ಎರಡು ದಿವಸ ಕೆಡದೇ ಇರುವಂಗಿತ್ತಂದ್ರ ಮೂರು ದಿವಸ ನಾಲ್ಕು ದಿವಸ ಆದ್ರೂ ಹಿಂಗೆ ಕೆಡದೇ ಇರುವಂಗ ಈ ಫ್ಲವರಿಂಗ್ ಅಲ್ಲಿನೂ ಮಾಡ್ಲಿಕ್ಕೆ ಸಾಧ್ಯತೆ ಅದ. ಅಂದ್ರೆ ಪ್ರತಿಯೊಂದರಲ್ಲಿನು ಇದು ಕೆಲಸ ಮಾಡ್ತದೆ ಸರ್. ಅಡ್ಡಿಲ್ಲ, ಈಗ ರೈತರು ತಮ್ಮ ಉತ್ಪನ್ನವನ್ನು ಒಯ್ದು ಮನೆಯೊಳಗೆ ಸಂಗ್ರಹ ಮಾಡ್ತಾರ ಅಥವಾ ಉಗ್ರಾಣದೊಳಗೆ ಸಂಗ್ರಹ ಮಾಡ್ತಾರ ಅಂತ ಹೇಳಿ, ಸಾಮಾನ್ಯವಾಗಿ ರಾಸಾಯನಿಕದೊಳಗೆ ನಾವು ನೋಡ್ತಾ ಇದೀವಿ ಫ್ಯೂಮಿಗೇಷನ್ ಮಾಡ್ತಾರ ಅಂದ್ರ ಧೂಮ ಹಾಕ್ತಾರ, ಕೆಲವೊಂದಿಷ್ಟು ಆಂಪ್ಯೂಲ್ಗಳಿರ್ತಾವ, ಅವೆಲ್ಲ ಕೆಮಿಕಲ್ ಇರ್ತಾವ. ಸಂಗ್ರಹ ಮಾಡಿಡಬೇಕಾದ್ರೆ ಈಗ ಇಲಿ ಆಗಬಾರ್ದು, ಹೆಗ್ಗಣ ಆಗಬಾರ್ದು, ರೋಗ ಬರಬಾರ್ದು, ಹುಳ ಆಗಬಾರ್ದು, ಬುರ್ಬುರಿ ಹತ್ತಬಾರ್ದು, ಇಂಥವೆಲ್ಲ ಸಮಸ್ಯೆಗಳು ಏನು ಸಂಗ್ರಹದೊಳಗೆ ಕಾಡ್ತಾ ಇರ್ತವೆ, ಅಲ್ಲಿ ಸಹಿತ ಔಷಧಗಳನ್ನು ಬಳಸಬಹುದು. ಆಕ್ಚುಲಿ ಈಗ ನಾವು ಸ್ಟಾರ್ಟಿಂಗ್ ನಾವು ಹೋಮಿಯೋಪತಿ ಬಳಸಿ ಬೆಳೆದಿದ್ದೇವೆ ಅಂತಂದ್ರೆ ಆಮೇಲೆ ಅದನ್ನ ಬಳಸೋ ಅವಶ್ಯಕತೆನೆ ಇಲ್ಲ. ಇಲ್ಲೇ ಇಲ್ಲ ಅಂತ ಇಲ್ಲ, ಯಾಕಂದ್ರೆ ಅದು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದೇನು ಮೆಥಡ್ ಇರ್ತದ ಸರ್, ಆ ಟೆಕ್ನಿಕ್ ಬಳಸಬೇಕು. ಯಾಕಂದ್ರೆ ನಮ್ಗೇನಾಗ್ತದೆ ಟೆಂಪರೇಚರ್ ಜಾಸ್ತಿ ಆದ್ರೂ ಒಂಥರ ಸಮಸ್ಯೆ ಇರ್ತದ, ಟೆಂಪರೇಚರ್ ಕಡಿಮೆ ಆದ್ರೂ ಒಂಥರ ಸಮಸ್ಯೆ ಇರ್ತದ. ಅದು ಒಂದು ನಾರ್ಮಲ್ ರೂಮ್ ಟೆಂಪರೇಚರ್ ಗೆ ಒಂದು ಲೆವೆಲ್ ಟೆಂಪರೇಚರ್ ಗೆ ನಾವು ಒಯ್ದಿಟ್ಟಾಗ ಈಗ ಮೊದಲಿನ ಜನ ಹಗೆದೊಳಗೆ ಜೋಳ ಇಡ್ತಿದ್ರು, ಅಲ್ಲಿ ವಾತಾವರಣ ಅಲ್ಲಿ ಇದಾಗ್ತಿತ್ತು, ಅದು ವರ್ಷ ಎರಡು ವರ್ಷ ಬಿಟ್ಟು ತೆಗಿತಿದ್ರು ಮತ್ತೆ ಚೆನ್ನಾಗಿರ್ತಿತ್ತು. ಹಿಂಗಾಗಿ ಈ ಹೋಮಿಯೋದೊಳಗೆ ಏನಾಗ್ತದೆ, ಹೋಮಿಯೋ ಬೆಳೆದಿದ್ದೇನು ಸಮಸ್ಯೆ ಆಗಲ್ಲ, ಹೋಮಿಯೋದಿಂದ ಬೆಳೆದಿದ್ದು. ಆಮೇಲೆ ನೆಕ್ಸ್ಟ್ ಅದನ್ನ ನಾವು ಸ್ವಲ್ಪ ಟೆಕ್ನಾಲಜಿ ನಮ್ಮಲ್ಲಿ ಒಂದು ಪ್ರೊಸೆಸ್ ಮಾಡಿದೀವಿ ನಾವು, ಅಂದ್ರೆ ಡಿಹೈಡ್ರೇಷನ್ ಸಿಸ್ಟಮ್, ಮೈಕ್ರೋ ಡಿಹೈಡ್ರೇಷನ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ನಾವು ಎಷ್ಟು ಬೇಕಷ್ಟು ಮಾಯಿಶ್ಚರ್ ರಿಮೂವ್ ಮಾಡಬಹುದು, ಅಂದ್ರೆ ಪೂರ್ತಿ 100% ರಿಮೂವ್ ಮಾಡಬಹುದು. ಅಟ್ಲೀಸ್ಟ್ ಒಂದು 80-85% 90% ನಾವು ರಿಮೂವ್ ಮಾಡಿ ಒಂದು 7-10% ಅಷ್ಟೇ ಮಾಯಿಶ್ಚರ್ ಬಿಟ್ಟಿವತ್ತಂದ್ರೆ ಅದು ಒಂಥರ ಅದಕ್ಕೆ ಯಾವ ನುಶಿನೂ ಆಗುದಿಲ್ಲ, ಯಾವ ಹುಳಾನು ಹತ್ತುದಿಲ್ಲ, ನೀವು ವರ್ಷಲ್ಲಿ ಎರಡಲ್ಲ ಮೂರು ವರ್ಷ ಇಟ್ಟರು ಏನಾಗಲ್ಲ. ಇದು ಒಂದು ಪ್ರೊಸೆಸ್ ಅದ ಸರ್. ಅಡ್ಡಿ ಇಲ್ಲ, ಅಂದ್ರೆ ಧಾನ್ಯಕ್ಕೆ ಒಂದು ತೇವಾಂಶದ ಪರ್ಸೆಂಟೇಜ್ ಇರಬೇಕಾಗ್ತದೆ. ಹೌದು ಸರ್. ಆಮೇಲೆ ಬೇಳೆಕಾಳುಗಳಿಗೆ ಒಂದು ಪರ್ಸೆಂಟೇಜ್ ಇರಬೇಕು. ದ್ವಿದಳ ಧಾನ್ಯ ಚಲೋತ್ನಾಗೆ ಒಣಗಿಸಿ, ಏಕದಳ ಧಾನ್ಯ ನಾವು ಒಣಗಿಸಿ ಚಲೋತ್ನಾಗೆ ಒಣಗಿಸಿ ಅವನ್ನ ಸಂಗ್ರಹ ಮಾಡಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗ್ತದೆ, ಸಂಗ್ರಹ ಮಾಡೋದನ್ನ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು ಇದ್ರ ಕೆಲವೊಂದು ಬೀಜಗಳನ್ನ ಯೂಸ್ ಮಾಡಬೇಕಾದ್ರೆ ಇದಕ್ಕೆ ಸಾಕಷ್ಟು ಪ್ರೊಸೆಸ್ ಅದ. ಇವು ಕೆಲವೊಂದು ಬೀಜಗಳನ್ನ ಬೂದಿಯೊಳಗೆ ಹಾಕಿಡ್ತಾರೆ, ವರ್ಷ ಎರಡು ವರ್ಷ ಇಟ್ಟರು ನಾವು ನಮ್ಗೇನು ಡ್ರೈ ಮಾಡಿರ್ತೀವಲ್ಲ ಸರ್, ಡ್ರೈ ಮಾಡಿದಾಗ ಅದನ್ನ ಪ್ಯಾಕ್ ಮಾಡ್ತೀವಲ್ಲ, ಹೊರಗಿರೋ ಮಾಯಿಶ್ಚರ್ ವೇರಿ ಆಗ್ತಿರ್ತೈತಿ ವಾತಾವರಣದೊಳಗೆ, ಅಲ್ಲಿ ಪೂರ್ತಿ ಡ್ರೈ ಮಾಡೋದ್ರಿಂದ ನಾವು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂದ್ರೆ ಮತ್ತೆ ಮಾಯಿಶ್ಚರ್ ಆಡ್ ಆಗ್ತಿತ್ತ, ಅದು ಹಿರ್ಕೊಂಡು ಬಿಡ್ತದೆ ರೀ ಮಾಯಿಶ್ಚರ್, ಯಾಕಂದ್ರೆ ಅದು ಕೈ ತಿರ್ತೈತಿ ಪೂರ್ತಿ ಡ್ರೈ ಮಾಡಿರ್ತೀವಲ್ಲ, ಅವಾಗ ಮಾಯಿಶ್ಚರ್ ಬತ್ತಂದ್ರೆ ಮತ್ತೆ ಸಮಸ್ಯೆ ಆಗೋದಿರ್ತೈತಿ. ಅದಕ್ಕೆ ಪೂರಕವಾದಂತದೇನ ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ, ಯಾವ ರೀತಿ ಸೀಲ್ ಮಾಡ್ತೀವಿ, ಅದು ಅಷ್ಟು ಮಾಡಿದ್ರೆ ಹುಳಾನು ಆಗುದಿಲ್ಲ ಏನೂ ಆಗುದಿಲ್ಲ. ಅಂದ್ರೆ ಈಗ ತಾವು ಇಲ್ಲಿ ತನಕ ಇದ್ರ ಬಗ್ಗೆ ಹೇಳಿದ್ರಿ, ಯಾವ ಔಷಧಗಳದಾವ, ಯಾವ ಹಂತದೊಳಗದಾವ, ಸಂಪೂರ್ಣವಾಗಿ ಕೃಷಿಯನ್ನ ನಾವು ನಡೆಸಿಕೊಂಡು ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಏನೂ ಸಮಸ್ಯೆ ಆಗಲಾರದಂಗ ಒಂದು ಒಳ್ಳೆ ಉತ್ಪನ್ನ ಬೆಳೆದು ಅದನ್ನ ಮಾರಾಟ ಮಾಡುವಂತಹ ಒಂದು ಲೆವೆಲ್ ತನಕನು, ಆಮೇಲೆ ಅದನ್ನ ಸಂಗ್ರಹ ಮಾಡಿ ಕೆಲವು ದಿವಸ ಕೆಡಲಾರದಂಗ ಉಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಈ ಔಷಧಗಳಿಂದ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಇದ್ರ ಬಗ್ಗೆ ತಾವು ರೈತರಿಗೆ ತಿಳುವಳಿಕೆ ನೀಡ್ತಾ ಇರ್ತೀರಿ, ಟ್ರೈನಿಂಗ್ ತರಬೇತಿ ಕೊಡ್ತಾ ಇರ್ತೀರಿ, ಯಾವಾಗ ಅವರು ಕೃಷಿಗೆ ಬರ್ತಾರೆ ಆ ಸಂದರ್ಭದೊಳಗೆ ತಾವು ಸರಿಯಾಗಿ ತಿಳಿಸಿ ಹೇಳುವಂತಹ ಒಂದು ಕೆಲಸ ಮಾಡ್ತಾ ಇದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಅವಾಗ ಆ ಸಮಸ್ಯೆಗೆ ಪರಿಹಾರ ಕೊಟ್ಟು ಮುಂದಿನೊಂದು ಯಾವ್ದಾರು ಒಂದು ಟಾಸ್ಕ್ ಕೊಟ್ಬಿಡ್ತೀವಿ ಎಕ್ಸ್ಪೆರಿಮೆಂಟ್ ಮಾಡಕ್ ರೈತರಿಗೆ, ನಿಮ್ ಇದ್ರಲ್ಲಿ ಮಾಡ್ರಿ, ಅದ್ರ ಫೀಡ್ಬ್ಯಾಕ್ ಕೊಡ್ರಿ, ರಿಸಲ್ಟ್ ಬರ್ತದ್ರೆ ನೀವು 4 ಮಂದಿಗೆ ಹೇಳ್ರಿ. ಒಳ್ಳೇದು ಗಿರೀಶ್ ಭದ್ರಗೌಂಡವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಏನು ಹೊಸ ಕೃಷಿ ಮಾಡಿ ಅದರೊಳಗೆ ಆಸಕ್ತಿ ತೋರಿಸ್ತಾ ಇದ್ದಾರಲ್ಲ, ಹೋಮಿಯೋ ಔಷಧಗಳನ್ನು ಬಳಸಿ ಕೃಷಿ ಮಾಡಿ ಅದರ ಪರಿಣಾಮಗಳನ್ನ ನೋಡುವುದಕ್ಕೆ, ಮತ್ತೆ ಈಗಾಗಲೇ ಕೆಲವರು ತಗೊಂಡಿದ್ದಾರೆ ಅದರ ಪರಿಣಾಮಗಳನ್ನ ಅನುಭವಿಸಿದ್ದಾರೆ, ಮತ್ತೆ ಮುಂದಿನವರು ನೋಡಿ ಅದರ ವಿಚಾರಗಳನ್ನ ಕಲಿಯೋದಕ್ಕೆ ಅನುಕೂಲ ಆಗುವಂತಹ ಒಂದು ವಾತಾವರಣ ತಾವು ಕಲ್ಪಿಸಿ ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ಏನು ನೀವು ಯಾವ್ಯಾವ ಹಂತದೊಳಗೆ ನಮಗೆ ಔಷಧಿಗಳನ್ನ ಬಳಸುವಂತಹ ವ್ಯವಸ್ಥೆ ಇದೆ, ಯಾವ ಔಷಧಗಳನ್ನ ಬಳಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಆತ್ಮೀಯರೇ, ಗಿರೀಶ್ ಭದ್ರಗೊಂಡ ಅವರನ್ನ ತಾವು ಈ ವಿಷಯದೊಳಗೆ ಸಂಪರ್ಕ ಮಾಡಿ ಮಾತಾಡಬಹುದು. ಅವರ ನಂಬರ್ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902131996 ಈ ನಂಬರ್ನ ಸಂಪರ್ಕ ಮಾಡಿ ಅವರನ್ನ ಮಾತಾಡಿಸಿ ಈ ವಿಚಾರಗಳನ್ನ ತಾವು ತಿಳ್ಕೊಳ್ಬಹುದಾಗಿದೆ. ಒಳ್ಳೇದು ಗಿರೀಶ್ ಭದ್ರಗೌಂಡ ಅವರೇ, ತಾವು ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ತನಕ ನೀಡಿದ್ದೀರಿ, ಮತ್ತು ರೈತರಿಗೆ ಅನುಕೂಲ ಕೂಡ ಒದಗಿಸಿ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ.

ಬ್ರಿಟಿಷರು ಹೋದರು ಅಂತ ಆಗ ಜನರಿ ಬ್ರಿಟಿಷರು ಹೋದರು ಅಂತ ಎಲ್ಲ ಜನರಿಗೆ ಅರ್ಥ ಇಂಗ್ಲಿಷ್ ರ ವಾಸ್ಯವಾಗಿ ಸಿಕ್ಕು ಬಂದರ್ಕ